ಇವೆಲ್ಲ ಮಾಹಿತಿ ಅದರಲ್ಲಿ ಕೊಟ್ಟಿರ್ತಾರೆ. ರೈತರು ಅದನ್ನ ನೋಡ್ಬೇಕು. ಈಗ ಬಹಳಷ್ಟು ರೈತರು ಏನ್ ಮಾಡ್ತಾರೆ ಅಂದ್ರೆ ಡೀಲರ್ಸ್ ಅಂಗಡಿಗೆ ಹೋಗ್ತಾರೆ, ಇಂಥದ್ದು ಬಂದದ ಹೇಳ್ತಾರೆ, ಅವ್ರು ಏನು ಕೊಡ್ತಾರೆ ಅದು ಒಯ್ದು ಸ್ಪ್ರೇ ಮಾಡ್ತಾರೆ. ಇಲ್ಲ ಕೆಲವೊಂದಷ್ಟು ಇಂಪ್ರೂವ್ ಆದಂತ ರೈತರು ಈ ನಮ್ಮ ಕಾಂಟ್ಯಾಕ್ಟ್ ಇದ್ದಾಗ ನಮಗೂ ಕರೆ ಮಾಡಿ ಕೇಳ್ತಾರೆ ಅಥವಾ ವಾಟ್ಸಾಪ್ ಮೂಲಕ ಕಳಿಸ್ತಾರೆ. ಅಂತ ರೈತರಿಗೆ ನಾವು ಕರೆಕ್ಟ್ ಆಗಿ ಹೇರ್ತೀವಿ, ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದ ಆ ರೀತಿ. ಅದಕ್ಕೆಲ್ಲ ರೈತರು ಇದನ್ನ ತಿಳ್ಕೊಬೇಕು. ಇನ್ನು ತಾವು ಹೇಳಿದ್ರಿ ಕೆಲಸ ಮಾಡ್ತಕ್ಕಂಥ ಕಾರ್ಯವಿಧಾನದಿಂದ ಕೀಟನಾಶಕಗಳನ್ನು ಸಂಪರ್ಕ ಕೀಟನಾಶಕಗಳು, ಅಂತರ್ವ್ಯಾಪಿ ಕೀಟನಾಶಕ ಮತ್ತು ಕೀಟ ಬೆಳವಣಿಗೆ ನಿಯಂತ್ರಣ ಮಾಡ್ತಕ್ಕಂಥ ಕೀಟನಾಶಕಗಳು ಅಂತ. ಇನ್ನು ಕೀಟನಾಶಕಗಳಲ್ಲಿ ಇರ್ತಕ್ಕಂಥ ವಿಷದ ಅಂಶವನ್ನು ಗಮನದಲ್ಲಿಟ್ಕೊಂಡ್ಬಿಟ್ಟು ಯಾವ ರೀತಿ ಇಲ್ಲಿ ಬೇರೆ ಬೇರೆ ಬರ್ತವೆ? ಇಲ್ಲಿ ನೀವು ನೋಡಿರ್ಬೋದು, ರೈತರು ನೋಡಿರ್ತಾರೆ ಈ ಕೀಟನಾಶಕಗಳನ್ನು ನೀವು ತಗೊಂಡ್ರೆ ಅದರ ಡಬ್ಬೆ ಮೇಲೆ ಈ ಕೆಂಪು ಕಲರು, ಆಮೇಲೆ ಹಳದಿ ಕಲರು, ನೀಲಿ ಕಲರು, ಹಸಿರು ಕಲರು ಮಾರ್ಕ್ ಹಾಕಿರ್ತಾರೆ. ಹೌದು, ಏನಂದ್ರೆ ಈ ಕೀಟನಾಶಕಗಳು ಎಷ್ಟು ವಿಷಕಾರಿ ಆಗಿದ್ದಾವೆ ಅಂತ ಅದರ ಬೇಸ್ಡ್ ಆನ್ ಅದರ ಮೇಲೆ ಅದು ಹಾಕಿರ್ತಾರೆ. ಈ ಕೆಂಪು ಕಲರ್ ಇತ್ತಂದ್ರೆ ಅದು ಅತ್ಯಂತ ವಿಷಕಾರಿ ಅಂತ ಕರೀತಾರೆ, ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಇನ್ಸೆಕ್ಟಿಸೈಡ್ ಅಂತ. ಇವುಗಳನ್ನ ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಮೊದಲು ಇವುಗಳನ್ನ ಕೆಲವೊಂದು ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡಿರ್ತಾರೆ, ಇಲಿನು ಮೊಲಗಳ ಮೇಲೂ ಟೆಸ್ಟ್ ಮಾಡಿರ್ತಾರೆ. ಹೆಂಗೆ ಅಂದ್ರೆ ಅದಕ್ಕೆ ನಾವು LD50 ಅಂತ ಕರಿತೀವಿ, ಅಂದ್ರೆ ಲಿಥಲ್ ಡೋಸ್. ಅಂದ್ರೆ ಎಷ್ಟು ಕೆಮಿಕಲ್ ಕೊಟ್ಟರೆ ಒಂದು ಅದರಲ್ಲಿ 50% ಪ್ರಾಣಿಗಳನ್ನ ಅದು ಕೊಲ್ತದೆ. ಆಮೇಲೆ ಅದು ಯಾವ ರೀತಿ ವಿಂಗಡಣೆ ಅಂದ್ರೆ MG/kg ಬಾಡಿ ವೇಟ್, ಅಂದ್ರೆ ಒಂದು ಎಷ್ಟು ಮಿಲಿಗ್ರಾಮ್ ಪ್ರತಿ ಕೆಜಿ ಬಾಡಿ ವೇಟಿಗೆ ಕೊಟ್ಟರೆ ಒಂದು 50% ಅವ್ರನ್ನ ಕೊಲ್ತದೆ ಅಂತ, ಅದಕ್ಕೆ LD50 ಅಂತ ಕರೀತಾರೆ. ಲಿಥಲ್ ಡೋಸ್ ಅಂದ್ರೆ ಎಷ್ಟು ಮಿಲಿಗ್ರಾಮ್ ಅಷ್ಟು ವಿಷ ಕೊಟ್ಟರೆ ಅದೊಂದು 50% ಪಾಪ್ಯುಲೇಷನ್ ಕೊಲ್ತದೆ. ಆ ಬೇಸದ ಮೇಲೆ ಇದನ್ನ ಮಾಡಿರ್ತಾರೆ. ಅದಕ್ಕೆ ಕೆಂಪು ಅಂತ ಏನು ಬರುತ್ತೆ ಅದು ಅತ್ಯಂತ ವಿಷಕಾರಿ, ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅಂತ. ಇಂಥ ಕೀಟನಾಶಕಗಳನ್ನ ನಾವು ಯೂಸಲಿ ಈ ಕೀಡೆಗಳು ಬಹಳ 4 ಅಥವಾ 5 ಹಂತಕ್ಕೆ ಬಂದಿರ್ತಾವ, ಅಂದ್ರೆ ಬೆಳೆದು ದೊಡ್ಡ ಆಗಿರ್ತಾವ. ಈ ಕಡಲೆ ಮೇಲೆ ಬರ್ತದೆ ನಮ್ದು, ಹೆಲಿಕಾರ್ಪ ಅಂತ ಕರಿತೀವಿ, ಸ್ಪೋಡಾಪ್ಟ್ರ ಅಂತ ಕರಿತೀವಿ, ತೊಗರಿ ಮೇಲೆ ಬರ್ತದೆ. ಇವು ಕೊನೆ ಹಂತದಲ್ಲಿ ಬಂದಾಗ 4-5 ಹಂತದ ದೊಡ್ಡ ಕೀಡಾಗದೆ ಇನ್ನೇನು ನಮ್ಗೆ ಹತೋಟಿ ಮಾಡ, ಅಂಥ ಟೈಮ್ದಲ್ಲಿ ಈ ಕೀಟನಾಶಕಗಳನ್ನು ನಾವು ಬಳಸ್ಬೋದು. ಆಮೇಲೆ ಈ ಕೀಟನಾಶಕಗಳಿಂದ ಭಾಳಷ್ಟು ವಿಷಮುಕ್ತವಾಗಿರೋದ್ರಿಂದ ಭಾಳಷ್ಟು ಅವುಗಳ ಉಳಿವಿಕೆ ಇರುತ್ತದೆ, ಒಂದು ಪರ್ಸಿಸ್ಟೆನ್ಸ್ ಇರ್ತದೆ. ಅದಕ್ಕೆ ರೈತರು ಆದಷ್ಟು ಇವುಗಳನ್ನ ನಾವು ಅವಾಯ್ಡ್ ಮಾಡ್ತೀವಿ, ಭಾಳಷ್ಟು ಸರಿ ರೈತರಿಗೆ ನಾವು ಇದನ್ನು ಅವಾಯ್ಡ್ ಮಾಡ್ತೀವಿ. ಇನ್ನು ಎರಡನೇದಾಗಿ ಅದರ ಕೆಳ ಇನ್ನೊಂದು ಅಂದರೆ ಇದು ಹೆಂಗೆ ಅಂದರೆ ಇದು 1-50 mg ಪ್ರತಿ ಕೆಜಿ ಬಾಡಿ ವೇಟ್ಗೆ ಇದ್ರೆ ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅಂತ ಕರಿತೀವಿ. ಅಂದ್ರೆ ಇಷ್ಟೇ ಸ್ವಲ್ಪ ಪ್ರಮಾಣದಾಗ ಕೊಟ್ಟರು ಅದು ಕೊಲ್ಲುತ್ತೆ ಅಂತ. ಈಗ ಎರಡನೇದ್ದು ಹಳದಿ ಬಣ್ಣ ಇರ್ತದೆ, ಕೆಲವೊಮ್ಮೆ ಹಳದಿ ರೌಂಡ್ ಮಾಡಿರ್ತಾರೆ, ಹಳದಿ ಇರ್ತದಲ್ಲ, ಅದಕ್ಕೆ ನಾವು ಬಹಳ ವಿಷಕಾರಿ, ಅತ್ಯಂತ ಆಗಿಂದ ಬಹಳ ವಿಷಕಾರಿ ಅಥವಾ ಹೈಲಿ ಟಾಕ್ಸಿಕ್ ಅಂತ ಕರಿತೀವಿ. ಅಲ್ಲಿ ಏನಂದ್ರೆ ವಿಂಗಡಣೆ ಹೆಂಗ್ ಮಾಡಿ ಅಂದ್ರೆ 50-500 gram ವರೆಗೂ ಅಂದ್ರೆ ಅದು ಕೊಟ್ಟರೆ ಅದನ್ನ 50% ಪಾಪ್ಯುಲೇಷನ್ ಕಿಲ್ ಮಾಡ್ತೀವಿ ಅಂತ. ಅಂದ್ರೆ ಅಷ್ಟು ಇನ್ನು ಸ್ವಲ್ಪ ಅದು ಲೋ ಟಾಕ್ಸಿಕ್ ಅಂದ್ರೆ ಕಡಿಮೆ ಇರುತ್ತೆ, ಅದರಲ್ಲಿ ವಿಷಕಾರಿ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ, ವಿಷಕಾರಿ ಕಡಿಮೆ ಇರುತ್ತೆ. ಅಂದ್ರೆ ಅಷ್ಟೊಂದು ಹೆಚ್ಚಿನ ಪ್ರಮಾಣ ಕೊಟ್ಟರು ನಾವು ಎಫೆಕ್ಟಿವ್ ಆಗೋದಿಲ್ಲ ಅಂತ. ಅದು ಮೊದಲೇ ಅಂತಂದ್ರೆ ಬರೀ ಒಂದು 1-50 mg ಅಷ್ಟು ಕೊಟ್ಟರು ಅತ್ಯಂತ ವಿಷಕಾರಿ ಕೀಟನಾಶಕ ಯಾವ್ದಾರ ಒಂದು ಉದಾಹರಣೆ ಕೊಡ್ತೀರಿ? ಅತ್ಯಂತ ವಿಷಕಾರಿ ಇದಾವೆ. ಈಗ ನಮ್ಗೆ ಏನದಾವಲ್ಲ, ಮೊನೋಕ್ರೋಟೋಫಾಸು, ಕ್ಲೋರ್ಫೈರಿಫಾಸು, ಪ್ರೊಫೆನೋಫಾಸು, ಆಮೇಲೆ ಈ ಪೈರೆಥ್ರಾಯ್ಡ್ ಗ್ರೂಪಿಗೆ ಸೇರಿದೆ ಅಲ್ಲ, ಲ್ಯಾಂಬ್ಡಾ ಸೈಲೋಥ್ರಿನ್, ಕರಡಿ ಅಂತ ಕರಿತೀವಿ, ಅದು ಸೈಪರ್ಮೆಥ್ರಿನ್, ಇವೆಲ್ಲವೂ ಅತ್ಯಂತ ವಿಷಕಾರಿ ಕೀಟಗಳೇ. ಈಗ ನಾವು ಬಳಸ್ತಕ್ಕದಲ್ಲಿ ಮೋರ್ ದನ್ 50% ಅವೇ ಇದಾವೆ ಅಂತ ಕೀಟನಾಶಕಗಳಿದೆ. ಹೀಗಾಗಿ ನಾವು ಅವುಗಳ ರೆಸಿಡ್ಯೂನ್ ಎಫೆಕ್ಟ್ನು ನೋಡಬಹುದು. ಈಗ ಬಹಳಷ್ಟು ಅದು ನಮ್ಮ ವಾತಾವರಣದಲ್ಲಿ ಅವುಗಳ ಉಳಿವಿಕೆ ಕಂಡುಬರ್ತದೆ, ಜಾಸ್ತಿ ಇರುತ್ತೆ. ಅದಕ್ಕೆ ಎರಡನೇ ರೀತಿಗೆ ಸೇರಿದಂಥ ಕೆಲವೊಂದು ಕೀಟನಾಶಕಗಳಿದಾವೆ. ಈಗ ನಮ್ಮಲ್ಲಿ ಹಳದಿ ಇದಕ್ಕೆ ಬಂದರೆ ಅದರಲ್ಲಿ ಕಾರ್ಬಾಲಿನ್ ಬರ್ತದೆ, ಅಸಿಟಮಿಪ್ರಿಡ್ ಅಂತಿದೆ, ಪೆನ್ ಪ್ರೊಪ್ಯಾಥ್ರಿನ್ ಅಂತಿದೆ, ಕೆಲವೊಂದಿಷ್ಟು ಇದಾವೆ. ಇವುಗಳ ಮೇಲೆ ಯೆಲ್ಲೋ ಕಲರ್ಸ್ ಇರ್ತದೆ, ಇರ್ತದೆ. ಅದನಂತರ ನೆಕ್ಸ್ಟ್ ಬರೋದಂದ್ರೆ ಬ್ಲೂ ಕಲರ್ದು, ಅಂದ್ರೆ ಇವು ನೀಲಿ ಕಲರ್, ಇವು ಮಧ್ಯಮ ವಿಷಕಾರಿ ಇದೆ ಅಂತ. ಇಂಥವು ಕೆಲವೊಂದಿಷ್ಟು ಕೀಟನಾಶಕಗಳಿದಾವೆ. ಈ ಕೆಲವೊಂದಿಷ್ಟು ನಮ್ಮಲ್ಲಿ ಅಸಫೇಟು, ಡೈಫೆಂಥಿರಾನು, ನೌಲುರಾನು, ಅಮ್ಯಾಮೆಕ್ಟಿನ್, ಬೆಂಜಿಯೈಟ್. ಅಂದ್ರೆ ಇವು ನೀಲಿ ಒಂದು ಸಿಂಬಾಲ್ ಇರತಕ್ಕಂತ ಕೀಟನಾಶಕಗಳು ಸ್ವಲ್ಪ ಕಡಿಮೆ ಇರ್ತವೆ, ಜೊತೆಗೆ ಬಹಳಷ್ಟು ಸೇಫ್ಟಿಯನ್ನು ಬಳಸಬಹುದು. ಸೇಫ್ಟಿ ಅವುಗಳ ನೀಲಿ ಮತ್ತು ಹಸಿರು ಕಲರ್ ಬಣ್ಣದ ಏನಿದಲ್ಲ ಅವುಗಳನ್ನ ನಾವು ಬಳಸಬಹುದು, ಅವು ಎನ್ವೈರನ್ಮೆಂಟಿಗೆ ಬಹಳ ಸೇಫ್ ಆಗಿದ್ದಂಥವಂತೆ. ಇದು ಬ್ಲೂ ಕಲರ್ ಅಂತ, ಇವುಗಳನ್ನ ನಾವು ಬಳಸಬಹುದು. ಈಗ ಬರ್ತಕ್ಕಂಥ ಹೊಸ ಕೀಟನಾಶಕಗಳು ಏನಿದಾವ ಅವೆಲ್ಲ ಹೆಚ್ಚು ಕಡಿಮೆ ಬ್ಲೂ ಅಥವಾ ನೀಲಿ ಅಥವಾ ಹಸಿರು ಬಣ್ಣದ ಕೀಟನಾಶಕಗಳೇ ಇದಾವೆ. ಈಗ ಹೊಸದಾಗಿ ಏನ್ ಬಂದಿದಾವಲ್ಲ, ಎಮಾಮೆಕ್ಟಿನ್, ಬೆಂಜಿಯೈಟ್ ಆಯ್ತು, ಕ್ಲೋರೆಂಟಿನ್ ಫ್ಲೋಲು, ಡೆಲಿಗೇಟು, ಸ್ಪಿನೋಸೈಡ್ ಅಂತವಲ್ಲ, ಇಂಥವೆಲ್ಲವು ಈ ಹೊಸದಾಗಿ ಹೆಚ್ಚು ಕಡಿಮೆ ಬ್ಲೂ ಅಥವಾ ಗ್ರೀನ್, ನೀಲಿ ಅಥವಾ ಹಸಿರು ಬಣ್ಣ. ಅಂದ್ರೆ ನೀವು ಹೇಳಿದಂಗೆ ಇವು ನೀಲಿ ಮತ್ತು ಹಸಿರು ಕೀಟನಾಶಕ ಸಿಂಬಲ್ ಇರತಕ್ಕಂತ ಕೀಟನಾಶಕಗಳು ಕಡಿಮೆ ವಿಷಕಾರಿ ಕೀಟನಾಶಕ ಅಂತ ಹೇಳಿದ್ರೆ ಸಿಂಪರಣೆ ಮಾಡಿದ್ರೆ ಕೀಟಗಳು ಹೇಗೆ ಸಾಯ್ತಾವೆ? ಇದಕ್ಕೆ ಸಾಯ್ತಾವ ಇಲ್ಲ, ಇದರಿಂದ ಏನಾಗಿದೆ ಅಂದ್ರೆ, ಇದು ಹೊಸ ಟೆಕ್ನಾಲಜಿಯಲ್ಲಿ ಇವನ್ನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ರು ಕಡಿಮೆ ಅಂಶ ಇರುತ್ತೆ, ವಿಷಕಾರಿ ಅಂಶ ಬಹಳ ಕಡಿಮೆ ಇರ್ತದ್ರೆ, ವಿಷಕಾರಿ ಅಂಶ ಇದ್ರೂ ಅದು ಅಂದ್ರೆ ಮೋಡ್ ಆಫ್ ಆಕ್ಷನ್ ಬೇರೆ ಬೇರೆ ರೀತಿ ಇರ್ತವೆ. ನಮ್ಮದು ಹೇಳಿದೆ, ಈ ಕೆಲವೊಂದು ಏನು ನರ್ವ್ ಪಾಯ್ಸನ್ಸ್ ಆಗಿ ಕೆಲಸ ಮಾಡ್ತವೆ, ಕೆಲವೊಂದು ಫಿಮ್ಗಂಟ್ ತರ ಕೆಲಸ ಮಾಡ್ತವೆ. ಈ ಹೊಸದಾಗಿ ಬಂದಂತ ಎಲ್ಲವೂ ಏನಂದ್ರೆ ಒಂಥರ ಮಲ್ಟಿಪಲ್ ಎಫೆಕ್ಟ್ ಇದೆ, ಅವು ನರ್ವ್ ಪಾಯ್ಸನ್ ಆಗಿ ಕೆಲಸ ಮಾಡ್ತವೆ. ಈ ರೀತಿ ಹುಳುಗಳ ಮೇಲೆ ಅವು ಇದು ಮಾಡೋದ್ರಿಂದ ವೈವಿಧ್ಯಮಯವಾದಂತ ಕಾರ್ಯವಿಧಾನವನ್ನು ಮಾಡ್ತವೆ. ಹೊಸದಾಗಿ ಬರ್ತಕ್ಕಂಥ ಕೀಟನಾಶಕಗಳು ಅವನ್ನ ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ತವೆ. ಈ ಬಂದಿದ್ದೆ ಬಹಳಷ್ಟು ಪಾಪ್ಯುಲರ್ ಆಗಿದಾವೆ, ಎಮಾಮೆಕ್ಟಿನ್ ಅದನ್ನ ನೋಡ್ರಿ, ಬಳಸೋದನ್ನು ಸಹ ಬಹಳ ಕಡಿಮೆ ಕ್ವಾಂಟಿಟಿ, ಕಡಿಮೆ ಕ್ವಾಂಟಿಟಿ. ನೀವು 0.3 ml ಅಂತ ಹೇಳ್ತೀರಿ, 0.5 g ಅಂತ ಹೇಳ್ತೀರಿ, ಕಡಿಮೆ ಪ್ರಮಾಣದಲ್ಲಿ. ಈಗೇನು ಒಂದು ಜೋಬ್ನ ಇಟ್ಕೊಂಡು ಹೋಗ್ಬೋದು ಒಂದು ಎಕರೆ ಸ್ಪ್ರೇ ಮಾಡಂತ. ಮೊದಲೆಲ್ಲ ಲೀಟರ್ ಎರಡು ಲೀಟರ್ ಎಲ್ಲ ಕ್ಲೋರೋಫೈರಿಫಾಸ್ ಮೊನೋಕಾಡಾಸ್ ಒಂದೊಂದು ಲೀಟರ್ ಎರಡು ಲೀಟರ್ ಒಯ್ಬೇಕಾಗ್ತಿತ್ತು. ಈಗ 80 g 60 g ಸಾಕಾಗ್ತಾವ ಒಂದು ಎಕರೆ. ಈ ರೀತಿ ಈಗ ಸಾಮಾನ್ಯವಾಗಿ ತಾವು ಹೇಳಿದಂಗೆ ಈ ವಿಷಕಾರಿ ಅಂಶವನ್ನ ಅವಲಂಬಿಸಿ ಕೀಟನಾಶಕ ಹಸಿರು ಮತ್ತು ನೀಲಿ ಬಣ್ಣದ ಇವನ್ನ ಬಳಸೋದು ಸೇಫ್ ಅಂತೀರಾ? ಸೇಫ್, ಇವುಗಳನ್ನ ಬಳಸೋದು ಸೇಫ್. ಯಾಕಂದ್ರೆ ಇವುಗಳನ್ನ ನೀವು ಬಳಸಿದ್ಮೇಲೆ ನೀವು ವಾತಾವರಣಕ್ಕೂ ಸೇಫ್, ಮತ್ತು ಇತರ ಏನ್ ನಾವು ಪರತಂತ್ರ ಪರಭಕ್ಷಕ ಜೀವಿಗಳಂತ ಏನಿರ್ತಾವ ವಾತಾವರಣದಲ್ಲಿ, ಬೇರೆ ಹುಳುಗಳನ್ನ ತಿಂದು ಬದುಕ್ತಾ ಇರ್ತವೆ, ಅವುಗಳಿಗೂ ಅವಸ್ಕಲ್ಲ ಒಂದಿಷ್ಟು ಸ್ವಲ್ಪ ಸೇಫ್ಟಿ ಒದಗಿಸ್ತಾವೆ. ಅಂದ್ರೆ ಅಷ್ಟೊಂದು ಪರಿಣಾಮ ಇವೇನು ರೆಡ್ ಲೇಬಲ್ಡ್ ಏನಿದಾವಲ್ಲ ಅವನ್ನ ಸ್ಪ್ರೇ ಮಾಡಿದಾಗ ಅವ್ರ ಜೊತೆಗೆ ಇವನು ಪರಭಕ್ಷಕ ಮತ್ತು ಜೀವಗಳು ಎಲ್ಲ ಸತ್ತು ಹೋಗ್ಬಿಡ್ತಾವೆ. ಅದಕ್ಕೆ ಬ್ಲೂ ಗ್ರೀನ್ ಸ್ವಲ್ಪ ಮಟ್ಟಿಗೆ ಅವು ಸೇಫ್ ಹಾಗೆ ಕೆಲಸ ಮಾಡ್ತವೆ. ಇಲ್ಲಿ ಇದು ವಿಷಕಾರಿ ಅಂಶವನ್ನ ಗಮನದಲ್ಲಿಟ್ಟುಕೊಂಡ್ಬಿಟ್ಟು ಕೀಟನಾಶಕ ಹೇಳಿದಿರ್ತಾವು, ರೆಡ್ ಲೇಬಲ್, ಬ್ಲೂ ಲೇಬಲ್, ಯೆಲ್ಲೋ ಲೇಬಲ್, ಗ್ರೀನ್ ಲೇಬಲ್ ಅಂತಕ್ಕಂಥ ಈ ಕೀಟನಾಶಕಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ರೈತರು ಆ ಲೆವೆಲ್ ಅನ್ನು ನೋಡಿ ಆಯ್ಕೆ ಮಾಡಬೇಕಾದಾಗ ಯಾವ ಒಂದು ಅಂಶವನ್ನ ಗಮನದಿಡಬೇಕು, ಕೀಟವನ್ನ ಯಾವ ರೀತಿ ಗಮನದಿಟ್ಟು ಆಯ್ಕೆ ಮಾಡ್ಕೋಬೇಕಾಗ್ತಿರಲಿ? ಅದೇ ಅವರು ನೋಡ್ಬೋದು, ಮೊದಲು ಬೆಳೆಗಳ ಮೇಲೆ ಕಚ್ಚಿ ತಿನ್ನುವಂತ ಹುಳುಗಳು ಇದಾವೆ ಅಥವಾ ಅಂದ್ರೆ ಅದು ಬೆಳವಣಿಗೆ ಹಂತವನ್ನ ನೋಡಿ ಆಯ್ಕೆ ಮಾಡ್ಕೋಬೇಕು, ಕೀಟದ ಬೆಳವಣಿಗೆ ಹಂತ, ಕೀಟದ ಬೆಳವಣಿಗೆ ಹಂತ ನೋಡಿ ಆಯ್ಕೆ ಮಾಡಿ. ಅದಕ್ಕೆ ರೈತರು ಏನ್ ಮಾಡ್ಬೇಕಂದ್ರೆ ಇನ್ನೂ ಬಿಗಿನಿಂಗ್ ಇದ್ದಲ್ಲೆ, ಇನ್ನು ನಾವೊಂದು ಆರ್ಥಿಕ ನಷ್ಟರೇಖೆ ಅಂತ ಕರಿತೀವಿ ಅಥವಾ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಕರಿತೀವಿ. ಅಂದ್ರೆ ಈಗ ಸಪೋಸ್ ನಾವು ಹೆಲಿಕೋರ್ಪ ತಗೊಂಡಿವಿ ಅಂದ್ರೆ ಒಂದು ಗಿಡಕ್ಕೆ ಒಂದು ಕೀಡೆ ಇತ್ತಂದ್ರೆ ಈಸ ತೊಗರಿ ಎಲ್ಲ ಆಯ್ತು, ಕಡ್ಲೆ ಎಲ್ಲ ಆಯ್ತು, ಅಂದ್ರೆ ಅದು ಹಾನಿ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಆವಾಗ ಬಂದಾಗ ಎಲ್ಲೋ ಒಂದು 20 ಗಿಡದಾಗ ಒಂದು ಹುಳ ಕಂಡ್ರೆ ನಾವು ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ರೈತರು ಅದನ್ನು ತಿಳ್ಕೋಬೇಕು, ಆರ್ಥಿಕ ನಷ್ಟ ರೇಖೆ ಅಂತ ಏನು ಕರಿತೀವಿ. ಯೂಶಲಿ ಈ ಕೀಡೆ ಜಾತಿ ಸೇರಿದವೆಲ್ಲ ಒಂದು ಗಿಡಕ್ಕೆ ಒಂದು ಇದ್ದು ಅಂದ್ರೆ ಅವನ್ನ ಸ್ಪ್ರೇ ಮಾಡೋಕೆ ಯೋಗ್ಯ ಇದೆ ಅಂತ. ಆಮೇಲೆ ರಸ ಇರೋ ಕೀಟಗಳೇನದವ್ರಿ, ಸಪೋಸ್ ನಾವು ಹತ್ತಿಯಲ್ಲಿ ತಗೊಂಡ್ರೆ ಈ ಥ್ರಿಪ್ಸ್ ನುಸಿ ಒಂದು ಎಲೆ ಕೆಳಗಡೆ ಒಂದು 8-10 ಇರಬೇಕು, ಹಂಗೊಂದು 3 ಎಲೆಯಲ್ಲಿ ಕೌಂಡ್ ಮಾಡಬೇಕು, ಹಂಗೊಂದು ಎಕರೆದಲ್ಲಿ ಒಂದು 10-20 ಗಿಡಗಳನ್ನ ನೋಡ್ಬೇಕು. ನೀವು ಒಂದು ಗಿಡದಾಗ ಎಲ್ಲೋ ಸ್ವಲ್ಪ ಗಣ ಅಂತಂದ್ರೆ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು 10-20 ಗಿಡ ನೋಡಿ ಎಲ್ಲೋ ಒಂದು ಗಿಡ ಕಾಣಿಸ್ತು ಅಂತಂದ್ರೆ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪರಣೆ ಮಾಡೋ ಖರ್ಚು ಜಾಸ್ತಿ ಆಗ್ತದೆ, ನಾವು ಅದಕ್ಕೆ ಕಂಟ್ರೋಲ್ ಮಾಡೋಕ್ಕಿಂತ ಸಿಂಪರಣೆ ಖರ್ಚು ಜಾಸ್ತಿ ಆಗ್ತದೆ. ಅದಕ್ಕೆ ರೈತರು ಎಲ್ಲ ಬೆಳೆಗಳನ್ನು ಈ ರೀತಿ ಮಾಡಬೇಕು. ಎಲ್ಲೋ ಒಂದು ಗಿಡದಲ್ಲಿ ಬತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಆರ್ತಿ ರೇಖೆ ಅಂತ ಏನು ಹೇಳ್ತೀವಲ್ಲ, ಆಮೇಲೆ ಇವು ಹಸಿರು ಜಿಗಿಗಳು ಒಂದು ಎಲೆಗೆ 2-3 ಎಲೆ ನೋಡ್ಬೇಕು. ಹಂಗ 10-20 ಗಿಡಗಳಲ್ಲಿ ಗಿಳಿಗೆ 2 ಕಂಡು ಅಂದ್ರೆ ಅವಾಗ ಸ್ಪ್ರೇ ಮಾಡಕ್ಕೆ ಹೋಗ್ಬೇಕು. ಅದೇ ರೀತಿ ಬಿಳಿ ನೋಣ ಎಲೆಗೆ ಒಂದು 8-10 ಇತ್ತು ಅಂದ್ರೆ ಈ ರೀತಿ, ಅಥವಾ ನೀವು ಜನರಲ್ ಆಗಿ ಏನೈತೆ ಒಂದು 10% ಡ್ಯಾಮೇಜ್ ಇತ್ತು ಅಂದ್ರೆ ಅದಕ್ಕೆ ಸ್ಪ್ರೇ ಮಾಡಕ್ಕೆ ಯೋಗ್ಯ. ಒಂದು 1-2% ಇತ್ತು ಅಂದ್ರೆ ಅದನ್ನ ಮಾಡುವ ಅವಶ್ಯಕತೆ ಇರೋದಿಲ್ಲ. ಈಗ ತಾವು ಹೇಳಿದ್ರಿ ಕೀಟನಾಶಕಗಳು ಮಾಡತಕ್ಕಂಥ ಕಾರ್ಯವಿಧಾನದ ಮೇಲೆ ಅವಲಂಬಿಸಿ ಬೇರೆ ಬೇರೆ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ, ಅದೇ ಮೇಲೆ ಅವುಗಳಲ್ಲಿ ಇರ್ತಕ್ಕಂಥ ವಿಷಕಾರಿ ಅಂಶವನ್ನು ಗಮನದಿಟ್ಟುಕೊಂಡು ಬೇರೆ ಬೇರೆ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಅವುಗಳಲ್ಲಿ ಇರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು ಗಣನೆಗೆ ಇಟ್ಕೊಂಡ್ಬಿಟ್ಟು ಗುಂಪುಗಳು ಬರ್ತಾವೆ, ವೈವಿಧ್ಯಮಯವಾದಂಥ ಕೀಟನಾಶಕಗಳು. ಈಗ ಮೊದಲು ನಾವೆಲ್ಲ ಎಂಡೋಸಲ್ಫಾ ಅನ್ನೋದು ಬಳಸ್ತಿತ್ತು ಮೊದಲು, ಈಗ ಅದನ್ನು ಬ್ಯಾನ್ ಮಾಡಿದ್ದಾರೆ. ಕ್ಲೋರಿನೇಟೆಡ್ ಇತ್ತೀಚೆಗೆ ಕೆಲವೊಂದು ಬ್ಯಾನ್ ಮಾಡಿದ್ದಾರೆ. ಇತ್ತೀಚೆಗೆ ಕೆಲವೊಂದು ಬ್ಯಾನ್ ಮಾಡಿದ್ದು ಕೆಲವೊಂದಿಷ್ಟು ಕೀಟನಾಶಕಗಳಿದಾವೆ. ಇದು ಅವು ಮೊದಲು ಎಂಡೋಸಲ್ಫಾನ್ ಬಳಸ್ತಿದ್ವಿ ನಾವು, ಪುಡಿ ಬರ್ತಿತ್ತು. ಈಗ ಅದು ಕೆಲವೊಂದ್ ಕಡೆ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ, ಕೆಲವೊಂದ್ ಕಡೆ ಬ್ಯಾನ್ ಮಾಡಿದ್ದಾರೆ. ಆಮೇಲೆ ಅದಾದ ನಂತರ ಈ ಆರ್ಗನೋಫಾಸ್ಫೇಟ್ ಗ್ರೂಪ್ಸ್ ಅಂತ ಬಂದವು, ಅಂದ್ರೆ ಇವೆಲ್ಲ ಮೊನೋಕೋಟೋಫಾಸು, ಕ್ಲೋರೋಫೈರಿಫಾಸು, ಇವೆಲ್ಲವು ಪ್ರೊಫೆನೋಫಾಸು, ಇವೆಲ್ಲ ಆರ್ಗನೋಫಾಸ್ಫೇಟ್ಸ್ ಅಂತ ಗ್ರೂಪ್ ಅಂದ್ರೆ ಬೇಸ್ಡ್ ಆನ್ ಕೆಮಿಕಲ್ಸ್. ಇವಾದ ನಂತರ ಕೆಲವೊಂದು ಕಾರ್ಬೋಮೇಟ್ಸ್ ಗ್ರೂಪ್ ಅಂತ ಬಂದು, ಕೆಲವೊಂದು ಈ ಕಾರ್ಬೋಫಿರಾನ್ಗಳಿಗೆ ಎದ್ದು ಬಂದು, ಕಾರ್ಬೋಫಿರಾನು, ಕಾರ್ಬೋಮೇಟ್, ಥಿಮೆಟ್ಟು, ಇವು ಬಂದವು. ಇದಾದ ನಂತರ ಈ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂತ ಕೀಟನಾಶಕಗಳು, ಪೈರೆಥ್ರಾಯ್ಡ್ಸ್, ಸೈಪರ್ಮೆಥ್ರಿನ್, ಲ್ಯಾಂಬ್ರಾಸೈಲೋಥ್ರಿನ್, ಫೆನೋಲ್ ರೇಟು, ಡೆಲ್ಟಾ ಮೆಥ್ರಿನ್, ಇವೆಲ್ಲವೂ ಬಂದವು. ಇವೆಲ್ಲವೂ ಇಲ್ಲಿವರೆಗೂ ಏನಿದಾವಲ್ಲ ಇವೆಲ್ಲವೂ ರೆಡ್ ಲೆವೆಲ್ ಬಿಗಿನಿಂಗ್ ನಿಂದ ಹಿಡ್ಕೊಂಡು ಕೀಟನಾಶಕ ಅಂದ್ರೆ ಎಲ್ಲ ರೆಡ್ ಲೆವೆಲ್ ಎಲ್ಲ ರೆಡ್ ಕಾರ್ಬೋಮೇಟ್ ಗ್ರೂಪ್ ಎಲ್ಲ ರೆಡ್ ಲೆವೆಲ್ ಎಲ್ಲ ರೆಡ್ ಲೆವೆಲ್ಸ್ ಇದಾವೆ. ಇದು ತದನಂತರ ಏನ್ ಬಂದವೆ ಬೇರೆ ಬೇರೆ ಗ್ರೂಪ್ ಬಂದವೆ ಈಗ ಅವೆಲ್ಲ ಸ್ವಲ್ಪ ಈಗ ಮಾರುಕಟ್ಟೆಯಲ್ಲಿ ಯಾವ ಹೆಚ್ಚಿನ ಒಂದು ರೀತಿಯೊಳಗ ಕೀಟನಾಶಕಗಳು ಲಭ್ಯತೆ ಇದಾವೆ ಯಾವ ಗುಂಪಿನ ಎಲ್ಲ ಗುಂಪಿನ ಆರ್ಗನೋಫಾಸ್ಫೇಟ್ ಜಾಸ್ತಿ ಇದಾವೆ ಇನ್ನು ಜಾಸ್ತಿ ಅವುಗಳನ್ನೇ ಬಳಸ್ತಾ ಇದ್ದಾರೆ ಬಹಳಷ್ಟು ರೈತರು. ಈಗ ಹೊಸದಾಗಿ ಏನ್ ಬಂದವಲ್ಲ ಇವು ಕ್ಲೋರೆಂಟ್ರಿನಿಪ್ರೋಲೋ ಸ್ಪಿನೋಸಾಡು ಎಮಾಮೆಕ್ಟಿನ್ ಬೆಂಜೆವಿಟು ಇವೆಲ್ಲ ಬ್ಲೂ ಗ್ರೀನ್ ಇದರಲ್ಲಿ ಇದಾವೆ ಆ ಲೆವೆಲ್ ನಲ್ಲಿ ಇದಾವೆ. ಅವುಗಳ ಬಳಕೆ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಕ್ರಮೇಣ ರೈತರಿಗೂ ಗೊತ್ತಾಗ್ತಾ ಇದೆ. ಏನಾಗಿದೆ ಮೊದಲಿನ ಅವಕ್ಕೆ ಕೀಟನಾಶಕಗಳ ಅವಕ್ಕೆ ರೆಸಿಸ್ಟೆನ್ಸ್ ಬಂದಿದಾವೆ ಆಲ್ಮೋಸ್ಟ್ ಮೊದಲಿನ ಕೀಟನಾಶಕಗಳಿಗೆ ನೀವು ಸ್ಪ್ರೇ ಮಾಡಿದ್ರೆ 4-5 ದಿವಸಕ್ಕೆ ಮತ್ತೆ ಕೀಟ ಬಂದಿರ್ತದೆ. ಇಲ್ಲ ಕೆಲವೊಂದ್ ಕಡೆ ಈ ಪೈರಥ್ರಾಯ್ಡ್ಗಳು ಬಳಸೋದು ರೆಸರ್ಜೆನ್ಸ್ ಅಂತ ಕರಿತೀವಿ ಕಡಿಮೆ ಆಗೋ ಬದಲು ಹೆಚ್ಚಿಗೆ ಆಗ್ತದೆ. ಈಗ ಹತ್ತಿಯಲ್ಲಿ ನಾವು ಕೆಲವೊಂದೆಲ್ಲ ಈ ಪೈರಥ್ರಾಯ್ಡ್ಸ್ ಅದಾವೆ ಅವು ಸ್ಪ್ರೇ ಮಾಡಿದ್ರೆ ಈ ಬಿಳಿ ನೊಣ ಇವು ಜಾಸ್ತಿ ಆಗೋ ಸಂಭವ ಇದಾವೆ. ಅದೇ ರೀತಿ ಮೆಣಸಿನಕಾಯಿಯಲ್ಲಿ ಕೆಲವೊಂದು ಈ ಫಿಪ್ರೋನಿಲ್ಲು ಅಂತ ಇಮಿಡಾಕ್ಲೋಪಿಡ್ ಕೆಲವೊಂದಿಷ್ಟು ರಿಸರ್ಜೆನ್ಸ್ ಆಗ್ತಾ ಇದಾವೆ ಸಗಿಂಗ್ ಪೆಸ್ಟ್ ಎಲ್ಲ ಹೆಚ್ಚಿಗೆ ಆಗ್ತಾ ಇದಾವೆ ಕಡಿಮೆ ಆಗೋ ಬದಲು ಈ ರೀತಿನೂ ಆಗ್ತಾ ಇದಾವೆ. ಆಮೇಲೆ ಬಹಳಷ್ಟು ಈ ಇತ್ತೀಚೆಗೆ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ ಫೇಸ್ ವೈಸ್ ಈ ಕೆಂಪು ಮತ್ತು ಹಳದಿ ಬಣ್ಣದ ಏನು ಕೆಮಿಕಲ್ಸ್ ಇದಾವೆ ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅಂತ ಏನ್ ಕರಿತೀವಿ ಅವನ್ನ ಹಂತ ಹಂತವಾಗಿ ಬ್ಯಾನ್ ಮಾಡ್ತಾ ಇದೆ. ಈಗ ಅದರಲ್ಲಿ ಮೊದಲೆಲ್ಲ DDT ಇತ್ತು ಬ್ಯಾನ್ ಆಯ್ತು, ಆಮೇಲೆ ಟ್ರೈಜೋಫಾಸ್ ಇತ್ತು ಅದು ಬಹಳಷ್ಟು ಯೂಸ್ ಮಾಡ್ತಿದ್ರು ಅದು ಬ್ಯಾನ್ ಆಯ್ತು, ಮೊನೋಕ್ರೋಟೋಫಾಸ್ ಈಗ ಇದು ತರಕಾರಿಗಳಲ್ಲಿ ಬ್ಯಾನ್ ಮಾಡಿದಾರೆ. ಬಟ್ ಆದರೂ ರೈತರು ಇನ್ನು ಬಳಸ್ತಾ ಇದ್ದಾರೆ ತರಕಾರಿಗಳಲ್ಲಿ. ಯಾಕೆ ಬ್ಯಾನ್ ಮಾಡ್ತಾರೆ ಅಂದ್ರೆ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ದು ಇದಿದೆ ಕೀಟನಾಶಕಗಳ ಪ್ರಯೋಗ ಇದೆ, ನಾವು ಅದರಲ್ಲಿ ರೆಸಿಡ್ಯೂ ಅಂದ್ರೆ ಈ ಭಾಗದಲ್ಲಿ ಯಾವ್ಯಾವ ಕ್ರಾಪ್ ಅಲ್ಲಿ ಎಷ್ಟೆಷ್ಟು ರೆಸಿಡ್ಯೂ ಬರುತ್ತದೆ ಅಂತ ಕಂಡು ಈ ರೀತಿ ದೇಶದ ತುಂಬಾ ಎಲ್ಲ ಕೆಲವೊಂದಿಷ್ಟು ಲ್ಯಾಬೊರೇಟರಿಗಳು ಇದಾವೆ, ದೇಶದ ತುಂಬಾ ಯಾವ ಕೆಮಿಕಲ್ ಎಷ್ಟು ಹೆಚ್ಚು ರೆಸಿಡ್ಯೂ ಉಳಿದಿರ್ತದೆ ಅಂತ ಕೆಮಿಕಲ್ ಗಳನ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಈಗ ಹಿಂಗಾಗಿ ನೋಡ್ರಿ ಕಾರ್ಬೋಫಿರೋನ್ ಐತೆ, ಎಂಡೋಸಲ್ಫಾನ್ ಬ್ಯಾನ್ ಆಯ್ತು, ಡೈಕೋಫಾಲ್ ಬ್ಯಾನ್ ಆಯ್ತು, ಮಿಥೋಮಿಲ್ ಬ್ಯಾನ್ ಆಯ್ತು, ಇವೆಲ್ಲವೂ ರೆಡ್ ಲೇಬಲ್ಡ್. ಇಂಥವನ್ನು ಆದಷ್ಟು ಗೌರ್ಮೆಂಟ್ ಕ್ರಮೇಣವಾಗಿ ಅವನ್ನ ಹಂತ ಹಂತವಾಗಿ ಬ್ಯಾನ್ ಮಾಡ್ತಾ ಇದೆ. ಇನ್ ಮುಂದೆ ನಮಗೆ ಬ್ಲೂ ಮತ್ತು ಗ್ರೀನ್ ಅಷ್ಟೇ, ಇನ್ನೊಂದು ಬಹಳ ಇನ್ನೊಂದು 5-6 ವರ್ಷಗೆ ಅಂತವಷ್ಟೇ. ಈ ಮಾರುಕಟ್ಟೆಗೆ ಬರುವೆಲ್ಲ ಬ್ಲೂ ಗ್ರೀನ್ ಇದಾವೆ, ರೆಡ್ ಅವು ಹೊಸದಾಗಿ ಬರ್ತಾ ಇಲ್ಲ, ಮೊದ್ಲಿನ ಏನಿದಾವ ಅವಷ್ಟೇ ಅವಷ್ಟೇ ಉಳ್ಕೊಂಡದೆ. ಅವನು ಇವತ್ತೊಂದು ನ್ಯೂಸ್ ಬರ್ತದೆ ಪಂಜಾಬ್ದಲ್ಲಿ ಆಲ್ಮೋಸ್ಟ್ ಒಂದು 10 ಇನ್ಸೆಕ್ಟಿಸೈಡ್ ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಅಂದ್ರೆ ಇದಕ್ಕೆ ಈ ಇದು ಬಾಸುಮತಿ ರೈಸ್ ಅಲ್ಲಿ ಹೆಚ್ಚಾಗಿ ರೆಸಿಡ್ಯೂ ಉಳಿದಿದೆ, ಕ್ಯಾನ್ಸರ್ ಇಫೆಕ್ಟ್ ಎಲ್ಲ ಜಾಸ್ತಿ ಒಂದು ಇದ್ದಂತವೆಲ್ಲ ಬ್ಯಾನ್ ಮಾಡಿದ್ದಾರೆ. ಎಸ್ಫೇಟು, ಬುಪ್ರೊಫೆಜಿನ್, ಕ್ಲೋರ್ಫೈರಿಫಾಸು, ಥಯಾಮೆಥಾಕ್ಸಮ್, ಪ್ರೊಪನೋಫಾಸು, ಇಮಿಡಾಕ್ಲೋಪ್ರಿಡ್ ಇವನ್ನ ಸದ್ಯದ ಮಟ್ಟಿಗೆ ಒಂದು 60 ಡೇಸ್ ಮಾರುವಂತಿಲ್ಲ ಅಂತ ಇವತ್ತು ನ್ಯೂಸ್ ಅಲ್ಲಿ ನೋಡಿದೆ ನಾವು. ಈಗ ಇನ್ನೊಂದು ಅಂಶ, ಮೊದಲೆಲ್ಲ ನೀವು ರೈತರಿಗೆ ಹೇಳ್ತಾ ಇದ್ರಿ 1 ಲೀಟರ್ ನೀರಿಗೆ 2 ml ಹಾಕ್ರಿ, 1 ಲೀಟರ್ ನೀರಿಗೆ 3 ml ಹಾಕ್ತ ಅಂತ ಹೇಳಿದಂತ ವಿಜ್ಞಾನಿಗಳು, ಇವಾಗ ರೈತರಿಗೆ 1 ಲೀಟರ್ ನೀರಿಗೆ 0.3 ml ಹಾಕಿ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ವ್ಯತ್ಯಾಸ ಆಗ್ತಾ ಇದೆ? ಮೊದಲಿನ ಕೀಟನಾಶಕಗಳು ಏನಂದ್ರೆ ಅದು ಎಫೆಕ್ಟಿವ್ ಏನಂದ್ರೆ ಅದನ್ನ ಜಾಸ್ತಿ ಬಳಸಿದಾಗ ಅದು ಎಫೆಕ್ಟಿವ್ ಆಗ್ತಿತ್ತು, ಅವುಗಳಲ್ಲಿ ಕೆಮಿಕಲ್ ಅಂಶ ಜಾಸ್ತಿ ಬಳಸಿದಾಗ ಅದು ಎಫೆಕ್ಟಿವ್ ಆಗ್ತಿತ್ತು. ಈಗ ಹೊಸದಾಗಿದ್ದಂಥ ಕೆಮಿಕಲ್ಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿದಾಗ ಅವು ಟಾಕ್ಸಿಕ್ ಆಗಿ ಕೆಲಸ ಮಾಡ್ತವೆ. ಕೆಲವೊಂದ್ಸರಿ ನಾವು ಪ್ರೋ ಆಕ್ಟಿವ್ ಅಂತ ಕರಿತೀವಿ. ಅಂದ್ರೆ ಇತ್ತೀಚೆಗೆ ಬರ್ತಕ್ಕಂಥ ಕೀಟನಾಶಕಗಳು ಪರಿಸರ ಪೂರ್ವಕವಾಗಿದ್ದಾವಂತೀರ? ಪರಿಸರ ಪೂರ್ವಕವಾಗಿ ಆ ರೀತಿನೇ ಇದಾವೆ. ಬ್ಲೂ ಮತ್ತು ಗ್ರೀನ್ ಬ್ಯಾಂಡೆಡ್ ಏನಿದಾವ ಅವೆಲ್ಲ ಪರಿಸರ ಪೂರ್ವಕವಾಗಿ ಇದಾವೆ. ಆಮೇಲೆ ಪ್ರೋ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತೇವೆ. ಅಂದ್ರೆ ಈಗಿನ ಬರ್ತಕ್ಕಂತ ಇನ್ಸೆಕ್ಟಿಸೈಡ್ ಹೆಂಗಿದಾವ ಅಂದ್ರೆ ನೀವು ಸ್ಪ್ರೇ ಮಾಡಿದಾಗ ಅವು ಇನ್ಆಕ್ಟಿವ್ ಇರ್ತಾವೆ. ಅಂದ್ರೆ ಸ್ಪ್ರೇ ಇದ್ರ ಪ್ಲಾಂಟ್ ಬಿದ್ದಾಗ ಯಾವಾಗ ಹುಳುಗಳು ಅವನ್ನ ತಿಂತಾವಲ್ಲ ಹೊಟ್ಟೆಗಳೇ ಹೋದಂಗ ಅವು ಆಕ್ಟಿವ್ ಆಗ್ತವೆ, ಅವಕ್ಕೆ ಪ್ರೋ ಆಕ್ಟಿವ್ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತಾವೆ. ಈ ನಂಬಲ್ಲಿ ಉಲಾಲ್ ಅದ, ಫ್ರೋನಿಕಮಿಡ್ ಇದೆ, ಕಾರ್ಬೋಸಲ್ಫಾನು, ಬೇರೆ ಬೇರೆ ಇದಾವೆ. ಇದು ಬೇರೆ ಬೇರೆ ರೀತಿ ಅಂದ್ರೆ ಅದ್ರದ್ದು ಮೆಟಾಬೋಲೈಟ್ ಇರ್ತದೆ, ಸ್ಪ್ರೇ ಮಾಡಿದಾಗ ಆಕ್ಟಿವ್ ಇರಂಗಿಲ್ಲ ಅದು. ಯಾವಾಗ ಇನ್ಸೆಕ್ಟ್ದು ಹೊಟ್ಟೆಗಳ ಹೋದಾಗ ಅಥವಾ ಹುಳದ ಹೊಟ್ಟೆಗಳ ಹೋದಾಗ ಆಕ್ಟಿವ್ ಆಗ್ತದೆ, ಅಂದ್ರೆ ಜಾಸ್ತಿ ಟಾಕ್ಸಿಸಿಟಿ ಆಗ್ತದೆ. ಹೊಸದಾಗಿ ಬಂದಂತ ಕೆಮಿಕಲ್ಗಳು ಈ ತರ ಇದಾವೆ, ಸೊ ಪ್ರೋ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತೀವಿ. ಆ ರೀತಿ ಇರೋದ್ರಿಂದ ಅವು ಯಾವಾಗ ತಿಂತ ಒಳಗಡೆ ಹೋದಾಗ ಹೆಚ್ಚಾಗಿ ಅದು ಟಾಕ್ಸಿಸಿಟಿ ಜಾಸ್ತಿ ಆಗಿ ಸತ್ತು ಹೋಗ್ತಾವ. ಇನ್ನ ರೈತರ ಒಂದು ಇದಕ್ಕೆ ಬರೋಣ, ರೈತರು ಕೀಟನಾಶಕವನ್ನ ಆಯ್ಕೆ ಮಾಡುವಾಗ ಏನು ಒಂದು ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡ್ಕೋಬೇಕಂತಿರ್ತಾವ? ಮೊದಲೇ ಅಂಶ ಅಂದ್ರೆ ಅವರ ಬೆಳೆಗಳಲ್ಲಿ ಯಾವ ಕೀಟ ಬಂದಿದೆ, ಅದು ರಸ ಹೀರೋ ಕೀಟನೋ ಅಥವಾ ಕಚ್ಚು ತಿನ್ನುವ ಕೀಟನೋ, ಆಮೇಲೆ ಅದು ಯಾವ ಹಂತದಲ್ಲಿದೆ. ಫಸ್ಟ್ನೇದ್ದು ಕೀಟವನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್. ಅದು ಕೀಟ ಕರೆಕ್ಟಾಗಿ ಐಡೆಂಟಿಫೈ ಆದರೆ ಅದಕ್ಕೆ ಯಾವ ಕೆಮಿಕಲ್ ಬೇಕು ಅಂತ ಡಿಸೈಡ್ ಮಾಡ್ಬೋದು. ಆಮೇಲೆ ಕೀಟ ಯಾವ ಹಂತದಲ್ಲಿದೆ, ಯಾವ ಹಂತದಲ್ಲಿ ಅದು ಇಂಪಾರ್ಟೆಂಟ್. ಈಗ ಮೊದಲೇ ಹಂತದಲ್ಲಿ ಅಥವಾ ಎಣ್ಣೆ ಹಂತದಲ್ಲಿ ಅದು ಇತ್ತು ಅಂದರೆ ನಿಮ್ಗೆ ಸ್ವಲ್ಪ ಡೋಸಲ್ಲಿ ಅಥವಾ ಕೆಮಿಕಲ್ಗಳನ್ನ ಬಳಸಬೇಕಾಗುತ್ತೆ. ಈಗ ಸಪೋಸ್ ಸ್ಪೋಡಾಪ್ಟರ್ ಆಯಿತು ಅಥವಾ ಹೆಲಿಕೋವರ್ಪ್ ಆಯಿತು, ಇನ್ನು ಒಂದು ಎಣ್ಣೆ ಹಂತದಲ್ಲಿ ಇತ್ತಂದರೆ